ಬೆಂಗಳೂರಿನಲ್ಲಿ ಮಳೆಯಿಂದ ಜಲಾವೃತ, ಸಾಯಿ ಲೇಔಟ್ ಸೇರಿದಂತೆ ವಿವಿಧೆಡೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಪರಿಶೀಲನೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸಂಭವ, ಆರೆಂಜ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಸ್ಟುಡಿಯೋ ಸಮಯ ಸರಿಯಾಗಿ 6:51. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ನಮಸ್ಕಾರ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಶ್ರುತಿ ಬಿಸಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಭದ್ರಾವತಿ ಆಕಾಶವಾಣಿ. ಪ್ರಥಮವಾಗಿ ಇವರನ್ನ ನಾನು ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ, ಸ್ವಯಂ ಉದ್ಯೋಗದ ಜೊತೆಗೆ ಕೃಷಿ ಜೀವನದ ಒಂದು ನಿರ್ವಹಣೆ ಕುರಿತು ಸಂಕ್ಷಿಪ್ತವಾಗಿ ಕಿರುಪರಿಚಯದೊಂದಿಗೆ ತಮ್ಮ ಒಂದು ಅನುಭವನ ಆರಂಭ ಮಾಡಿ. ನನಗೆ ಮದ್ವೆ ಮಾಡಿ ಬೀರೂರಿಗೆ ಕೊಟ್ಟಿದ್ದಾರೆ. ಬೀರೂರಿಗೆ ಕೊಟ್ಟಮೇಲೆ ನನ್ನ ಹಸ್ಬೆಂಡ್ ಸ್ವ ಉದ್ಯೋಗಿ ಅಂತಂದ್ರೆ, ಸ್ವಂತವಾಗಿ ಅವರು ಏನೋ ಒಂದು ಸಾಧಿಸಬೇಕು ಅಂತೇಳಿ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದಾರೆ. ಗೊತ್ತಿರೋ ಹಾಗೆ ಈಗ ಲೇಬರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರತ್ತೆ, ಎಲ್ಲಾ ಇದ್ರಲ್ಲೂ ಕಡಿಮೆ ಇದ್ದೇ ಇರತ್ತೆ. ಅದರಲ್ಲಿ ನಾವು ಅದೇ ಫೀಲ್ಡ್ ಅಲ್ಲಿ ಈಗ ನಾವೇನ್ ಬೆಳೆಸ್ಕೊಂಡ್ ಬಂದಿರ್ತೀವಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಬೇರೆ ಏನು ಮಾಡ್ದಲೇನೆ ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ನಾನು ಅವ್ರ ಬೆನ್ನೆಲುವಾಗಿ ನಿಂತ್ಕೊಂಡು ಈಗ 2 ಇಯರ್ಸ್ ಇಂದ, ಮತ್ತೆ ನಮ್ದು ತೋಟ ಬೇರೆ ಇತ್ತು ಊರಲ್ಲಿ, ಅದು ಆ ಕಡೆ ಗೊತ್ತಲ್ಲ ಬೀಳ್ ಜಮೀನ್ಗಳು ನೀರ್ ಸಿಗೋದಿಲ್ಲ ಅಂತೇಳಿ ಆ ಕಡೆ ಎಲ್ಲ ತೋಟ ಮಾಡ್ತಿರ್ಲಿಲ್ಲ, ಈಗ ನಾವ್ ಅದನ್ನು ಮಾಡ್ಬೇಕು, ಎಲ್ಲರ ತರ ನಾವು ಸ್ವಲ್ಪ ಮುಂದೋಗ್ಬೇಕು ಅಂತೇಳಿ ಈಗ ಬೋರ್ ಕೊರೆಸ್ಕೊಂಡು ತೋಟ ಸಮೇತ ಮಾಡ್ತಿದೀವಿ. ನಮ್ಮ ಬೀರೂರಿಂದ ನಮ್ಮ ತೋಟದ ಕಡೆ ಹೋಗಿ ಬರ್ಲಿಕ್ಕೆ 100 ಕಿಲೋಮೀಟರ್ ಆಗ್ತದೆ, ಹೋಗ್ತಾ ಅಪ್ ಅಂಡ್ ಡೌನ್ ಹೋಗ್ತಾ 50 ಕಿಲೋಮೀಟರ್ ಬರ್ತಾ 50 ಕಿಲೋಮೀಟರ್ ಆಗತ್ತೆ. ಆದ್ರೂ ಮಾಡ್ಬೇಕು ಅನ್ನೋ ಒಂದ್ ಇದ್ರಿಂದ ಇದನ್ನು ನಡೆಸ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್. ತಮ್ಮ ತಂದೆ ತಾಯಿಯ ಒಂದು ಮನೆಯಲ್ಲಿ ಕೃಷಿಯ ಬದುಕು ಇಂದನೆ ತಾವು ಬೆಳ್ಕೊಂಡು ಬಂದಿದ್ದೀರಾ ಅಥವಾ ಇದು ಗಂಡನ ಮನೆ ಬಂದ್ಮೇಲೆ? ಇಲ್ಲ ಸರ್, ಇಲ್ಲ ಸರ್, ನಾವು ಫಸ್ಟ್ ತಂದೆ ತಾಯಿಯಿಂದಾನೆ ಮಾಡ್ಕೊಂಡ್ ಬಂದಿರೋದು. ತಂದೆ ತಾಯಿ ಇರೋದು ಭದ್ರಾವತಿಯಲ್ಲಿ. ನಮ್ದು ಜಮೀನ್ ಇದೆ, 2 ಎಕರೆ ಜಮೀನ್ ಇತ್ತು. ನಮ್ಮಅಪ್ಪ ಅಮ್ಮ ನಮ್ಗೆ ಸ್ಕೂಲಿಗೆ ಹೋಗ್ತಿರುವಾಗ್ಲೇನೆ ಜಮೀನಲ್ಲಿ ಅವ್ರ ಜೊತೆನೆ ನಮ್ಮನ್ನ ಅಳವಡಿಸ್ಕೊಂಡು ಹೇಗ್ ಕೆಲಸ ಮಾಡ್ಬೇಕು ಏನೋ, ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ನಮ್ಮನೇಲಿ ಕೂಲಿ ಕೊಟ್ಟು ಮಾಡಿಸೋ ರೀತಿ ಇರ್ಲಿಲ್ಲ. ಹಾಗಾಗಿ ಸ್ಕೂಲಿಗೆ ಹೋಗೋದು, ಶನಿವಾರ ಭಾನುವಾರ ಬಂದಾಗ ಅವ್ರ ಕೆಲಸನ ಮಾಡ್ಕೊಳೋರು, ಅಂದ್ರೆ ಅವತ್ತಿಗೆ ಪ್ಲಾನ್ ಮಾಡ್ಕೊಳೋರು. ಶನಿವಾರ ಭಾನುವಾರ ಬಂದ್ರೆ ನಮಗೆ ಹಾಫ್ ಡೇ ಇರ್ತಿತ್ತಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ತಿದ್ದು. 12 ಗಂಟೆಗೆ ಸ್ಕೂಲ್ ಬಿಡ್ತು ಅಂದಿದ ತಕ್ಷಣನೆ ಅಲ್ಲಿಂದ ಕಳೆ ತೆಗಿಯಕ್ ಹೋಗೋದು, ಕಳೆ ತೋರ್ಸೋರು ಫಸ್ಟ್ ಈ ತರ ಮಾಡ್ಬೇಕು ಅಂತೇಳಿ ಅಲ್ಲಿಂದ. ಆಮೇಲೆ ಸರಿ ಆಯ್ತು, ಹಬ್ಬ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ಹಬ್ಬ ಮಾಡ್ಕೊಂಡಿದ್ರೆ ನಮ್ಗೆ ಅವತ್ತೊಂದ್ ದಿವಸ ರಜಾ ಸಿಗತ್ತಲ್ಲ ಹಬ್ಬದ ದಿನಗಳಲ್ಲಿ, ಅವತ್ ಮನೇಲೆಲ್ಲ ಹಬ್ಬ ಮುಗಿಸ್ಕೊಂಡು ಮತ್ತೆ ತೋಟಕ್ ಹೋಗೋದು. ಸತತ ನೀರ್ ಸಿಕ್ತಿರ್ಲಿಲ್ಲ, ತೋಟ ಕಟ್ಟಿದ್ವಿ, ಕೊಡದಿಂದ ಚಾನಲ್ ಇಂದ ಎತ್ಕೊಂಡ್ಬಂದು ಒಯ್ಯೋದು, ಒಬ್ರು ಕೈಲ ಆಗಲ್ವಲ್ಲ. ಹಾಗಾಗಿ ಒಬ್ರು ಸ್ವಲ್ಪ ದೂರ ಒಬ್ರು ಸ್ವಲ್ಪ ದೂರ ಕಳೆ ತೆಗೆದಿರ್ಬೋದು, ಭತ್ತ ಕೊಯ್ಯೋದ್ರಿಂದ ಇದ್ದು ಅದನ್ನ ಒತ್ತಾಕೋದು, ಮಿಷಿನ್ ಕೊಡ್ಬೇಕಾದ್ರೆ ಅದನ್ನ ಭತ್ತ ಎಳಿಯೋದು, ಹುಲ್ಲು ಒಣಗ್ಸೋದು, ಪ್ರತಿ ಒಂದನ್ನು ತಂದೆ ತಾಯಿನೇ ನಮ್ಗೆ ಹೇಳ್ಕೊಟ್ರು. ಹೌದು, ಅಲ್ಲಿಂದಾನೆ ನಮ್ದು ಲೈಫ್ ಸ್ಟಾರ್ಟ್ ಆಗಿದ್ದು. ಈಗ ಯಾಕೆಂತಂದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಅನ್ನೋದು ಸ್ವಲ್ಪ ನಾವು ಪೇಪರ್ ಅಲ್ಲಿ ಪತ್ರಿಕೆಯಲ್ಲೆಲ್ಲ ಓದಿದ್ವಿ. ಆಮೇಲೆ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳ್ತೀರಾ? ಇಲ್ಲ ಸರ್, ಇದು ನನ್ನೊಂದು ಒಪಿನಿಯನ್ ಕೇಳಿದ್ರೆ ನೀವು, ಈಗ ರೈತರು ಮಕ್ಕಳು ಅಲ್ಲ ಅಂತಾರೆ. ಈಗ ಆಯ್ತು ಸರಿ, ರೈತರಲ್ಲ ಒಂದು ಬಿಸ್ನೆಸ್ ಮ್ಯಾನೆ ಅಂತ ಅನ್ಕೊಳ್ಳಿ, ಅವರಿಗೆ ಈಗ ಹೆಣ್ಮಕ್ಳು ಕೊಟ್ಟು ಮದ್ವೆ ಮಾಡ್ತಾರೆ, ಅವರು ಲೈಫ್ ಲಾಂಗ್ ಅದೇ ಕೆಲಸದಲ್ಲಿ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಈಗ ರಿಟರ್ನ್ ಮತ್ತೆ ಬ್ಯಾಕ್ ಬಂದಾಗ ಅವ್ರಿಗೇನು ಇರೋದಿಲ್ಲ. ಇದು ಹಾಗಲ್ಲ, ಜಮೀನು ಜೀವನ ಪೂರ್ತಿ ಅದ್ ನಮ್ ಜೊತೆ ಇರುತ್ತೆ. ನಾವು ಯಾವುದೇ ಕೆಲಸ ಆಗ್ಲಿ, ಕೃಷಿ ಆಗ್ಲಿ, ವ್ಯವಸಾಯ ಆಗ್ಲಿ, ಅಥವಾ ನಾವು ಮಾಡೋ ಬಿಸ್ನೆಸ್ ಆಗ್ಲಿ, ನಮ್ಮ ಒಂದು ಇದ್ರಿಂದ ನಡೆಸ್ಕೊಂಡು ಹೋದ್ರೆ ಮಾತ್ರ ಕೆಲಸ ಸರ್ ಅವೆಲ್ಲ. ನಾವು ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ತೀನಿ, ನಾನು ಮನೇಲೆ ಕುತ್ಕೊಂಡು ಜಮೀನ್ ನಡೆಸ್ತೀನಿ, ಅವೆಲ್ಲ ಅಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕು, ಫಸ್ಟ್ ನಮಗೆ ಇರ್ಬೇಕು ಅದು, ನಾವು ಮಾಡ್ತೀವಿ, ನಾವು ಮಾಡ್ಬೇಕು ಅಂತಂದ್. ಈಗ ರೈತರು ಮಕ್ಕಳೆಲ್ಲ ಹಂಗಾದ್ರೆ ಮದ್ವೆ ಆಗೇ ಇಲ್ವಾ ಯಾರನ್ನುವೆ? ಜೀವನ ಇಲ್ವಾ? ನನಗ್ ಗೊತ್ತಿರೋಂಗೆ ರೈತರು ಮಕ್ಕಳು ಸಾಕ್ತಾರೆ. ಹೌದು, ಎಲ್ಲ ಯಾರು ಯಾರನ್ನೂ ಎಲ್ಲೂ ಬಿಡೋದಿಲ್ಲ ಸರ್. ಇನ್ನು ನೆಮ್ಮದಿ ಲೈಫ್ ಅಂತ ಈಗ ನಾನ್ ನೋಡಿರೋ ಪ್ರಕಾರ, ಅವ್ರವ್ರ ಒಪಿನಿಯನ್ ಗೊತ್ತಿಲ್ಲ, ನಾನ್ ನೋಡಿರೋ ಪ್ರಕಾರ ರೈತರು ಮಕ್ಕಳುಗಳಿಗೆ ಕೊಟ್ರೆ ನಮ್ ಮಗಳು ಮನೇಲಿ ಸೇಫ್ ಆಗಿರ್ತಾಳೆ, ನೆಮ್ಮದಿ ಆಗಿರ್ತಾಳೆ ಅಂತ. ಇವತ್ತು ಒಂದ್ ಪ್ರಾಪರ್ಟಿಗೆ ಅಷ್ಟು ಬೆಲೆ ಇದೆ. ಒಂದ್ ಸಾಫ್ಟ್ವೇರ್ ಕೊಟ್ರೆ ಅವ್ರೇ ಸುಮ್ನೆ ದುಡ್ಡು ಕೊಡಲ್ಲ, ಲಕ್ಷ ಅಂತ ಹೇಳಿ. ಅದ್ರಲ್ಲಿ ಅಷ್ಟು ಕೆಲಸ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಈಗ ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗಲ್ಲ ಅಂತ ಅಂತಾರೆ. ವೀಕ್ ಆಫ್ ಗಳಲ್ಲಿ ಮಾತ್ರ ಫ್ಯಾಮಿಲಿ ಜೊತೆ ಇರ್ಬೇಕು, ಇದು ಆಗಲ್ವಲ್ಲ. ನಮ್ಗೆ ಇಷ್ಟ ಬಂದ್ರೆ ನಾವು ತೋಟಕ್ಕೆ ಹೋಗ್ತಿವಿ, ಹೋಗಿದ್ರೆ ಕೆಲಸ ಮಾಡ್ತೀವಿ, ಇಲ್ಲವ ಬೇಡವ ನಮಗೆ ಆಗಲ್ವಾ, ನಾವ್ ಹೆಂಡತಿ ಮಕ್ಳು ಜೊತೆ ಇರ್ತೀವಿ, ಎರಡೂನು ಸರ್ ಇದೆ. ಅದು ಅವ್ರವ್ರು ಚೂಸ್ ಮಾಡೋದಿಲ್ಲ. ಆದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬಾರ್ದು ಅನ್ನೋದು ತಪ್ಪು ಕಲ್ಪನೆ. ಅದು ಎಲ್ಲಿ ತನಕ ಓದಿದಿರಿ ತಾವು? ನಾನು BTA ಮಾಡ್ಕೊಂಡಿದ್ದೀನಿ ಸರ್. BTA ಅಂದ್ರೆ ಬ್ಯಾಚುಲರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್, ಟೂರಿಸಂ ಕೋರ್ಸ್ ನಂದು. ಇದು ಭದ್ರಾವತಿಯಿಂದ ಹೇಳ್ತೀರಾ, ಶಿವಮೊಗ್ಗ ತವರು ಜಿಲ್ಲೆ. ಇಲ್ಲಿ ವಿಪುಲವಾದ ಒಂದು ಅವಕಾಶ ಇದೆ ಪ್ರವಾಸೋದ್ಯಮಕ್ಕೆ. ಯಾಕೆ ಈ ಒಂದು ಕ್ಷೇತ್ರದಲ್ಲಿ ತಾವು ಮುಂದುವರಲಿಲ್ಲ ಅಂದ್ರೆ ಸರ್, ನಾವೀಗ ನಾನು ಬಂದಿರೋ ಫ್ಯಾಮಿಲಿ ಬಂದ್ಬಿಟ್ಟು ಅಪ್ಪ ಎಜುಕೇಟೆಡ್ ಅಲ್ಲ, 10th ಅಷ್ಟೇ, ಅಮ್ಮಂಗೆ ಸ್ಕೂಲ್ ಅಷ್ಟೇನೆ, ಅವ್ರಿಗೆ ಅಷ್ಟೇನು ಗೊತ್ತಿಲ್ಲ. ಈಗ ನಾವು ಒಂದ್ ಕಾಲೇಜ್ ಅಲ್ಲಿ ಹೋದಾಗ ಒಂದು ಹೈಯರ್ ಎಜುಕೇಶನ್ ಹೋಗ್ತಿವಿ ಅಂದ್ರೆ ನಮಗೆ ಯಾರಾದ್ರೂ ಒಬ್ರು ಪುಷ್ ಮಾಡ, ಈಗ ಗೊತ್ತಲ್ಲ ನಿಮ್ಗೊಂದ್ ಕೆಲಸ ಮಾಡ್ಬೇಕು ಅಂತಂದ್ರೆ ಎಲ್ಲ ಏನ್ ಕೇಳ್ತಾರೆ ಅಂತಂದ್ರೆ ರೆಕಮೆಂಡೇಶನ್ ಕೇಳ್ತಾರೆ. ರೆಕಮೆಂಡೇಶನ್ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸ್ಟ್ರೆಂತ್ ಆಗಿದ್ರೆ ಮಾತ್ರ ನಮ್ ಫ್ಯೂಚರ್ ಅದ್ರಗಳಲ್ಲಿ. ಆ ತರ ನಾನು ಅವ್ರ ಇವ್ರ ಹತ್ರ ಎಲ್ಲ ಕೈಕಾಲ್ ಹಿಡಿದು ನಾನು ಅದನ್ನ ತಕ್ಕಸ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ನನಗೆ ಆದಂತ ಒಂದು ಕೆಪಾಸಿಟಿ ಇರುತ್ತೆ ಅಂದ್ರೆ ದೇವ್ರು ಎಲ್ಲರಲ್ಲೂ ಒಂದೊಂದು ಗುಣಗಳನ್ನ ಕೊಟ್ಟಿರ್ತಾನೆ, ಅದನ್ನ ನಾವು ಅದನ್ನ ಚೂಸ್ ಮಾಡ್ಕೋಬೇಕು. ನಮ್ಮಲ್ಲಿ ಈ ತರ ಇದೆ, ನಾವ್ ಇದ್ರಲ್ಲಿ ಹೋಗ್ ಬಿದ್ರೆ ನಾವ್ ಅದ್ರಲ್ಲಿ ಮಾಡ್ತೀವಿ, ನನಗೆ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಹಾಗಾಗಿ ನಾನು ITC ಅನ್ನೋ ಕೆಲಸದಲ್ಲಿ ಫಸ್ಟ್ ಬ್ಯಾಂಗ್ಳೂರ್ ಹೋದೆ. ಬೆಂಗಳೂರಲ್ಲಿ ನನ್ಗೆ ಯಾಕೋ ಅಡ್ಜಸ್ಟ್ ಆಗ್ಲಿಲ್ಲ, ಅಡ್ಜಸ್ಟ್ ಆಗಲ್ಲ. ಯಾಕಂತಂದ್ರೆ ಈ ಕಡೆಯಿಂದ ಪ್ರಶಾಂತ ವಾತಾವರಣದಿಂದ ಜಿಗಿ ಜಿಗಿ ಜಿಗಿ ಅಂತ ಅನ್ನೋಕಂತ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ನಮ್ಮ ಮನಸ್ಸು, ನಮ್ಮ ಮೈಂಡ್ ಸೆಟ್, ನಮ್ಮ ಒಂದು ದೇಹ ಯಾವುದು ಹೊಂದ್ಕೊಳ್ಳಲ್ಲ ಅಲ್ಲಿ. ಫ್ಯಾಮಿಲಿ ಬಿಟ್ಟು ಇರೋದು ನಂಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಫ್ಯಾಮಿಲಿ ಬಿಟ್ಟು ಹೆಣ್ಮಕ್ಳು ಎಷ್ಟ್ ದಿನ ಫ್ಯಾಮಿಲಿ ಜೊತೆ ಇರಕ್ಕಾಗತ್ತೆ? ಆಮೇಲೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ನಮ್ಗೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮ್ಮ ಭಾರತೀಯರಿಗೆ ಇದು ಬಂದಂತ ಸಂಸ್ಕೃತಿ ಇದು. ಹೌದು, ಆಗ ತುಂಬಾ ಹಿಂಸೆ ಆಗ್ತಿತ್ತು ನನಗೆ ಬ್ಯಾಂಗ್ಳೂರ್ ಆ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡಿದ್ರು ಬಯಸ್ಕೊಳೋದೇನ್ ತಪ್ಪಿರ್ಲಿಲ್ಲ 5 ನಿಮಿಷ ಲೇಟ್ ಆಗೋದ್ರೆ ಅವ್ರು ಅರ್ಥ ಮಾಡ್ಕೊಂತಿರ್ಲಿಲ್ಲ ಇನ್ ಟೈಮಿಗೆ ಹೋಗ್ಬೇಕಿತ್ತು. ನಾವು ಓದಿದೀವಿ, ನಾವು ಎಜುಕೇಟೆಡ್, ನಾವು ಒಂದ್ ಏನಾದ್ರು ಮಾಡ್ಬೋದಲ್ಲ, ಆದ್ರೆ ನಮ್ ಊರಲ್ಲೇ ನನ್ ತವರಲ್ಲೇ ಏನಾದ್ರು ಮಾಡ್ಬೇಕು ಅಂತ ಮತ್ತೆ ನಾನು ರಿಟರ್ನ್ ಬಂದೆ. ಹುಡುಕ್ತೆ ಕೆಲಸಗಳು ಸಿಗ್ಲಿಲ್ಲ. ಒಂದ್ ಆಪರ್ಚುನಿಟಿ ಸಿಕ್ತು ನನಗೆ ಐಟಿಸಿ ನಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಕೊಟ್ರು. ನಾನು ಕೆಲ್ಸಕ್ ಸೇರ್ಬೇಕಾದ್ರೆ ಅವರು ನನ್ನ ಹತ್ರ ಸ್ಯಾಲ್ರಿ ಮಾತಾಡ್ಲಿಲ್ಲ ಇಂಟರ್ವ್ಯೂ ತಗೊಂಡಾಗ. ನಾನು ಇಷ್ಟು ಸ್ಯಾಲ್ರಿ ಕೊಡಿ ಅಂತ ಕೇಳಿಲ್ಲ. ನೀವು ಇನ್ನು ಅನುಭವ ಆಗಿರ್ಲಿಲ್ಲ. ಅನುಭವ ಅನ್ನೋದ್ಕಿಂತ ನನ್ಗಿರೋ ಟ್ಯಾಲೆಂಟ್ ನ ಫಸ್ಟ್ ನಾನ್ ತೋರಿಸ್ಬೇಕು, ನಾನ್ ಆ ಕೆಲಸ ಫಸ್ಟ್ ಕಲಿಬೇಕು. ಯಾಕಂದ್ರೆ ನಾನು ಆ ಕೆಲಸ ಕಲಿದಲ್ಲೇನೆ ನನ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪು ಅಂತ ಅನಿಸ್ತು. ಹೌದು, ತಪ್ಪು. ಅದ್ ನನ್ಗೇನು ಕೆಲಸ ಗೊತ್ತಿಲ್ದಲ್ಲೇ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಅವ್ರು ಸ್ಯಾಲ್ರಿ ಕೊಡ್ತಾರಲ್ವಾ. ಹಾಗಾಗಿ ಫಸ್ಟ್ ನಾನು ಆ ಕೆಲಸ ಕಲ್ತಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಫುಲ್ ಇನ್ವಾಲ್ವ್ ಆಗಿ ನಾನು ಆ ಕೆಲಸದಲ್ಲಿ ಒಬ್ಳು ಆ ಕೆಲಸ ನಾನು ಮಾಡ್ತೀನಿ ಅಂತ ನಡ್ಸ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಕಾನ್ಫಿಡೆಂಟ್ ಬಂದ ಮೇಲೆ ನನಗೇನು ಬೇಸಿಕ್ ಸ್ಯಾಲ್ರಿ ಕೊಡ್ತಿದ್ರು ಅದನ್ನ ಅವರೇ ಇನ್ಕ್ರೀಸ್ ಮಾಡಿದ್ರು. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡಿ ನೋಡಿ ನಾನು ಆ ಕೆಲಸ ಕಲ್ತ್ಮೇಲೆ ನನಗ ಖುಷಿ ಇತ್ತು. ಯಾಕೆಂದ್ರೆ ಯಾರು ಒಂದ್ ಜಾಗದಲ್ಲಿ ಬಿಟ್ಟಾಗ, ಈಗ 4 ಜನನು ಒಂದ್ ಹತ್ರ ಬಿಡ್ತಾರೆ, 4 ಜನನು ಕಲಿತಾರೆ ಬಿಡ್ತಾರೆ ಗೊತ್ತಿಲ್ಲ. ಈಗ ನನಗ್ ಕಲಿಬೇಕು ಅಂತ ಆ ಜಾಗದಲ್ಲಿ ಇದ್ರೆ ನಾನು ಅದನ್ನ ಕಲಿತೀನಿ, ಇಲ್ಲ ನನಗೆ ಇದು ಅಡ್ಜಸ್ಟ್ ಆಗ್ತಿಲ್ಲ ಬೇರೆ ಕಡೆ. ಫಸ್ಟ್ ನಾವ್ ಅದನ್ನ ಟ್ರೈ ಮಾಡ್ಬೇಕು, ನಾವ್ ಕಲಿತೀವಿ ಅಂತ ಎಫರ್ಟ್ ಹಾಕ್ಬೇಕು. ಅದಾದ್ಮೇಲೆ ನಮಗ್ ಆಗತ್ತೆ. ಯಾವ್ದು ಆಗಲ್ಲ ಅನ್ನೋದಿಲ್ಲ ಸರ್, ನನಗೆ ಗೊತ್ತಿರೋ ಹಂಗೆ ಆಗಲ್ಲ ಅಂತ ನಾವ್ ಅನ್ಕೋಬೇಕಷ್ಟೇನೆ. ಆಗತ್ತೆ ಅಂತ ಅನ್ನಿಸ್ತು, ಅದ್ರಲ್ಲೇ ನಾನು ಮುಂದುವರೆದೆ. ಎಷ್ಟು ಮುಂದುವರೆದೆ ಅಂತಂದ್ರೆ, ಒಂದು ಕಂಪ್ನಿ ಎಲ್ಲರೂ ಅನ್ನೋರು ಈ ಸಮೇತ, ಒಂದ್ ಕಂಪ್ನಿ ನಿನಗ್ ಬಿಟ್ರು ನೀನ್ ಅದನ್ನ ನಡೆಸ್ಕೊಂಡು ಹೋಗ್ತೀಯಾ, ಅಷ್ಟು ಅದ್ರಲ್ಲಿ ತಿಳ್ಕೊಂಡಿದ್ಯಾ, ಅಷ್ಟು ನೀನ್ ಒಬ್ಳೆ ಅದನ್ನ ಮ್ಯಾನೇಜ್ ಮಾಡೋ ಲೆಕ್ಕಾಚಾರಕ್ ಬಂದಿದ್ಯಾ ಕೇಳ್ದ ಖುಷಿ ಆಗ್ತಿತ್ತು ನನಗೆ. ನನ್ನನ್ನು ಈ ತರ ಒಂದ್ ಕಷ್ಟದಲ್ಲಿ ಬಂದು ಈ ತರ ನನ್ ಬಗ್ಗೆ ಒಂದು 4 ಒಳ್ಳೆ ಮಾತಾಡ್ತಾರಲ್ಲ ಅಂತ ನನ್ಗೂ ಖುಷಿ ಇರ್ತಿತ್ತು. ಅದಕ್ಕೆ ನಮ್ಮ ಮನೆಗಳಲ್ಲಿ ಒಂದ್ ಎನ್ಕರೇಜ್ ಕೊಡ್ತಾ ಇದ್ರು. ಲೇಟ್ ಆದ್ರು ನಾ ಹಳ್ಳಿಯಿಂದ ಓಡಾಡ್ತಿರೋದ್ರಿಂದ ಬಸ್ ಫೆಸಿಲಿಟಿ ಇರ್ತಿರ್ಲಿಲ್ಲ, ನಮಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು. ಒಂದೊಂದ್ ಟೈಮ್ಗಳಲ್ಲಿ ಆಡಿಟಿಂಗ್ ಟೈಮ್ಗಳಲ್ಲಿ ಲೇಟ್ ಆಗ್ತಿತ್ತು, ಅವಾಗ ಬೇರೆ ನಡ್ಕೊಂಡ್ ಬರ್ತಿದ್ವಿ. ಬೆಳಗ್ಗೆ ಹೊತ್ತು 5 ಫಸ್ಟ್ ಮಂತ್ ಸ್ಯಾಲ್ರಿ ಸಿಗೋವರ್ಗುನು ನಡ್ಕೊಂಡ್ ಬರ್ತಿದ್ವಿ ಸಿಟಿಗೆ. 10 ಕಿಲೋಮೀಟರ್ 5 ರೂಪಾಯಿ ಉಳ್ಸಕ್ಕೆ ನಾವು ಆ ಟೈಮ್ ಅಲ್ಲಿ ಅಂತ ಆ ತರ ಪರಿಸ್ಥಿತಿಯಿಂದ ಬಂದಿದೀವಿ. ಆದ್ರೆ ಅನ್ಕೊಂಡ್ರೆ ಯಾವ್ದು ಆಗಲ್ಲ ಅನ್ನೋದು ಏನು ಇರಲ್ಲ ಸರ್, ಎಲ್ಲ ನಮ್ ಮೇಲೆ ಇರುತ್ತೆ. ಆತ್ಮವಿಶ್ವಾಸ ಕಳ್ಕೋಬಾರ್ದು ಅಷ್ಟೇನೆ. ಈಗ ನನ್ಗೋ ನನ್ನ ಹಸ್ಬೆಂಡ್, ನನ್ಗೆ ಪ್ರಿಂಟಿಂಗ್ ಪ್ರೆಸ್ ಫೀಲ್ಡೇ ಗೊತ್ತಿರ್ಲಿಲ್ಲ. ಮದ್ವೆ ಆಗಿ ಹೋದ್ಮೇಲೆ ನಾನು ಅದ್ಲಿ ಕಾಲಿಟ್ಟಿದ್ದು ಆ ಮಿಷಿನ್ಸ್ ಎಲ್ಲ ನೋಡಿದ್ದು. ಈಗ ಇಬ್ರು ಏನು ಅನ್ನಿಸ್ತಾ ಇಲ್ಲ, ಇಬ್ರು ಈಗ ಅವ್ರ ಒಬ್ರು ಇರೋದ್ಕಿಂತ ಒಬ್ರು ನಾನ್ ಸಪೋರ್ಟಿವ್ ಆಗಿರೋದ್ ಇದೀನಿ ಅಂತಂದ್ರೆ ಅದ್ರಲ್ಲೂ ಇದೆ. ಎಲ್ಲರು ಅಂತಾರೆ ಏನು ಇಲ್ಲ ಏನು ಇಲ್ಲ ಅಂತ, ಇದೆ ಸರ್, ಎಲ್ಲಾದ್ರಲ್ಲೂ ದುಡಿಮೆ ಇದ್ದೇ ಇರುತ್ತೆ. ನಾವ್ ಮಾಡ್ಬೇಕಷ್ಟೇ, ಅದು ಮಾಡಿದ್ರೆ ದುಡಿಮೆ ಆಗತ್ತೆ. ಮನೇಲೇ ಕುತ್ಕೊಂಡು ಅದಾಗ್ಲಿಲ್ಲ ಮಾಡ್ಲಿಲ್ಲ ಅನ್ನೋದೇನ್, ನನ್ನ ಹಸ್ಬೆಂಡ್ ಕೂಡ ತುಂಬಾ ಎಫರ್ಟ್ ಹಾಕಿ ಅದನ್ನ ಕೆಲಸ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಂದೊಂದೇ ಈಗ ಮನೆ ಕಟ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದೆ, ಮಾಡ್ಬೇಕು ಅಂತ ಒಂದೊಳ್ಳೆ ಪ್ರಾಪರ್ಟಿ ಸಿಗ್ಲಿ ಅಂತ ಯೋಚನೆ ಮಾಡ್ತಾ ಇದೀವಿ. ಅದ್ರಲ್ಲೇ ಮುಂದುವರಿಸ್ಕೊಂಡು ಜಮೀನೆಲ್ಲ ಪರ್ಚೇಸ್ ಕೂಡ ಮಾಡಿದೀವಿ ನಾವು. ಬೀರೂರಲ್ಲೇ ಜಮೀನ್ ಮಾಡ್ಕೊಂಡಿದೀವಿ, ಸೈಟ್ ಗಳನ್ನ ತಗೊಂಡಿದೀವಿ, ಮಾಡ್ತಿದೀವಿ ಸರ್ ಇಬ್ರು. ಈಗ ಕೃಷಿ ಒಂದು ಬೆಳೆಗಳಿಗೆ ಬಂದ್ರೆ ಏನೆಲ್ಲ ಒಂದು ಬೆಳೆ ಬೆಳಿತೀರಿ ಮೇಡಮ್? ಈಗ ಮಾಡ್ತಿರೋದು ಪ್ರೆಸೆಂಟ್ ಸರ್ ಅಡಿಕೆ ತೋಟ. ಅಡಿಕೆ ಮಾತ್ರ? ಅಡಿಕೆನಲ್ಲಿ ಸುತ್ತ ತೆಂಗು. ಬದುಗಳಲ್ಲಿ ಅಂದ್ರೆ ಒಂದ 12 ಅಡಿ 15 ಅಡಿ ಜಾಗ ಬಿಡ್ತಾರೆ ಸುತ್ತ, ಅದರಲ್ಲಿ ಅದರಲ್ಲಿ ಒಂದ್ ಲೈನ್ ಪೂರ್ತಿ ತೆಂಗು ಬರುತ್ತೆ. ತೆಂಗು ಪ್ಲಸ್ ಅಡಿಕೆ, ಅಡಿಕೆ ಮಿಡ್ಲ್ ಅಲ್ಲಿ ಬರುತ್ತೆ, ತೆಂಗು ಸುತ್ತ ಬಾರ್ಡರ್ ಬರುತ್ತೆ. ಎರಡು ಮಾಡ್ಬೇಕು ಅಂತ ಈಗ 1 ಎಕರೆ ಆಗಿದೆ. ಈಗ ಮತ್ತೆ ಇನ್ನೊಂದ್ ಎಕರೆನಲ್ಲಿ ಈಗ ತೆಂಗು ಕಟ್ಟಬೇಕು ಅಂತ ಮಾಡಿದೀವಿ. ಯಾಕೆಂದ್ರೆ ಬೇಸಿಗೆ ನೀರಿನ ಪ್ರಾಬ್ಲಮ್, ನಾವು ಬೇರೆ ತುಂಬಾ ಲಾಂಗ್ ಅಪ್ ಅಂಡ್ ಡೌನ್ ಮಾಡ್ಬೇಕಲ್ವಾ, ವೀಕ್ಲಿ ಬಿಸ್ನೆಸ್ ಬೇರೆ ಇರೋದ್ರಿಂದ ಅಲ್ಲಿ ಹೋಗಿ ಬರಕ್ಕೆ ಇನ್ ಟೈಮಿಗೆ ಆಗಲ್ಲ. ಸೊ ಈಗ ತೋಟ ಕಟ್ಟೋದಕ್ಕೆ ನೋಡೋಣ, ಟ್ರೈ ಮಾಡೋಣ ಈ ಇನ್ನೊಂದ್ 2 ಮಂತ್ಸ್ ಅಲ್ಲಿ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇದ್ರ ಈಗ ಮನೆ ಖರ್ಚಿಗೆ ಏನಾದ್ರು ತರಕಾರಿ ಕಾಳು ಇದೆಲ್ಲ ಬೆಳಿತೀರಾ? ಇಲ್ಲ ಇಲ್ಲ ಸರ್, ಯಾಕೆಂದ್ರೆ ಬಿಸ್ನೆಸ್ ಪ್ಲಸ್ ಅದು ಎರಡನ್ನು ಮಾಡ್ತಿರೋದ್ರಿಂದ ನಮಗೆ ಅದ್ರಲ್ಲಿ ಈಗ ಹೋದ್ವಿ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಲೇಬರ್ ಸಿಕ್ಕಿದ್ರೆ ನಾವು ಅದನ್ನೆಲ್ಲ ಮಾಡಬಹುದು, ಖಂಡಿತ ಮಾಡ್ತೇವೆ. ನಾವು ಲೇಬರ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಈಗ ನಾನು ಒಬ್ಳು ಕೂಡ 50 ಕಿಲೋಮೀಟರ್ ಹೋಗಿ ನಾನು ನೋಡ್ಲಿಕ್ಕೆ ಆಗೋದಿಲ್ಲ. ಅವರು ಬಿಟ್ಟು ಬಂದ್ರೆ ಒಂದ್ ದಿವಸ ಅಂಗಡಿ, ನಮಗೆ ಈಗ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ, ಅವರಿಗೆಲ್ಲ ನಾವು ಇರ್ತೀವಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಇರ್ತಾರೆ. ಅವ್ರು ಅವ್ರಿಗೂ ಇನ್ ಟೈಮ್ ನಾವು ಸರ್ವಿಸ್ ಕೊಡ್ಬೇಕಲ್ಲ, ಹಾಗಾಗಿ ಮಾಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದೆ ಎಲ್ಲಾ ತರನೂವೆ. ಅಂದ್ರೆ ಟೈಮ್ ಸಿಕ್ತಿಲ್ಲ ನಮ್ಗೇನಾದ್ರು, ಮತ್ತೆ ಬೀರೂರಲ್ಲಿ ಬೇರೆ ಜಮೀನ್ ಮಾಡ್ಬೇಕು ಅಂತಿದೀವಿ. ಅಲ್ಲಿ ಏನಾದ್ರು ಮಾಡಿದ್ರೆ ತರಕಾರಿ ಎಲ್ಲ ಬೆಳೆಯೋ ಆಪ್ಷನ್. ಈಗ ಐಟಿಸಿ ಇಂದ ನೀವೇ ಸ್ವಯಂ ಆಗಿ ಕೆಲಸ ಬಿಟ್ಬಿಟ್ಟು ಕೃಷಿ ಕಡೆ ಬಂದ್ರೋ ಇಲ್ಲ ಮದ್ವೆ ಅಂತ ಹೇಳಿ? ಮದ್ವೆ ರೀಸನ್ ಬಿಟ್ಟಿದ್ದೆ ಸರ್. ಮದ್ವೆ ರೀಸನ್ಗೆ ಅದಾದ್ಮೇಲೆ ಈಗ ಗಂಡನ ಮನೆಯಲ್ಲಿ ತಾವು ಈಗ ಪ್ರಿಂಟಿಂಗ್ ಪ್ರೆಸ್ ನ ಇದ್ ಮಾಡ್ಕೊಂಡು, ಈ ಪ್ರಿಂಟಿಂಗ್ ಪ್ರೆಸ್ ಒಂದು ಇದು ವಿಚಾರ ಬಂದಾಗ ಏನು ಚಟುವಟಿಕೆಗಳು, ಯಾವ ಯಾವ ಒಂದು ಕಾರ್ಯಕ್ರಮ ಮಾಡ್ತೀರಿ ಇದರಲ್ಲಿ? ಸರ್, ಅದರಲ್ಲಿ ಆಫ್ಸೆಟ್ ಅಂತಂದ್ರೆ ಮದ್ವೆ ಇನ್ವಿಟೇಷನ್ ಕಾರ್ಡ್ಗಳು, ಆಮೇಲೆ ಪಾಂಪ್ಲೆಟ್ಸ್ ಗಳು, ಡೆತ್, ಆಮೇಲೆ ಫ್ಲೆಕ್ಸ್, ಬ್ಯಾನರ್ಸ್, ಆಮೇಲೆ ಆಫ್ಸೆಟ್. ಆಫ್ಸೆಟ್ ಅಂತಂದ್ರೆ ಈಗ ಸ್ಟಿಕ್ಕರ್ಸ್ ಬರುತ್ತಲ್ಲ, ಸ್ಟಿಕ್ಕರ್ಸ್ ವೆಹಿಕಲ್ ಗಳಿಗೆ, ಟೂ ವೀಲರ್ಸ್, ಫೋರ್ ವೀಲರ್ಸ್ ಗಳಿಗೆ ಸ್ಟಿಕ್ಕರ್ಸ್ ಎಲ್ಲ ಬರುತ್ತಲ್ಲ, ಆತರ ಸ್ಟಿಕ್ಕರ್ಸ್ ಇಂದ ಆಫ್ಸೆಟ್ ಯೂಸ್ ಮಾಡ್ತೀವಿ. ಇದೇ ಸರ್ ಇಷ್ಟು. ಆಮೇಲೆ ಡಿಸೈನ್ಸಿಂಗ್ ಇಷ್ಟು ನಮ್ಮಲ್ಲೇ ಇರೋ ಮಿಷಿನ್ ಗಳಲ್ಲಿ ರೆಡಿ ಆಗುತ್ತೆ. ಮತ್ತೆ ಹೊರಗಡೆ ಕೊಟ್ಟು ಫ್ರೇಮ್ಗಳು, ಫೋಟೋ ಫ್ರೇಮ್ಗಳು, ಮತ್ತೆ ಅಡಿಷನಲ್ ಈಗ ಮನೆಗಳಿಗೆ ಬೋರ್ಡ್ ಹಾಕ್ತಾರಲ್ಲ ಈ ನಿಲಯ ಅಂತಲ್ಲ, ಅದನ್ನೆಲ್ಲ ಅಕ್ವೆಲಿಯಂದು ಅವನ್ನೆಲ್ಲ ಮತ್ತೆ ಮಾಡಿಸ್ಕೊಡ್ತೀವಿ. ಈಗ ಲೇಬರ್ಸ್ ಇರೋದ್ರಿಂದ ಕೆಲವೊಂದು ನಮ್ಮ ಹತ್ರ ಆಗುವಂತದನ್ನೆಲ್ಲ ನಮ್ಮ ಹತ್ರನೇ ಮಾಡ್ಕೊಂತೀವಿ, ಆಗದೆ ಇರೋದನ್ನೆಲ್ಲ ಸ್ವಲ್ಪ. ಓಕೆ, ಇದರ ಜೊತೆಗೆ ತಾವು ಈಗ ಗೃಹಿಣಿಯಾಗಿ ಬೇರೆ ಒಂದು ಚಟುವಟಿಕೆಗಳಿಗೆ ಅಂತಂದ್ರೆ ಕೃಷಿ ಸಂಬಂಧಿತ ಇಲ್ಲ ಈ ಒಂದು ಮೌಲ್ಯವರ್ಧನೆಗಳ ಬಗ್ಗೆ, ಇದೇನಾದರೂ ಮೌಲ್ಯವರ್ಧನೆ ಅಂತಂದ್ರೆ ನಾವೇ ಏನೋ ಒಂದು ಕಚ್ಚಾ ಸಾಮಗ್ರಿ ತಗೊಂಡು ಅದ್ರ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಇದೇನಾದ್ರೂ ಮಾಡ್ತಾ ಇದ್ದೀರಾ? ಹಪ್ಪಳ, ಸಂಡಿಗೆ, ಗಾಣ ಹಿಡಿದು ಎಣ್ಣೆ ಇದು ಮಾಡೋದು? ಇಲ್ಲ ಸರ್, ಆ ತರದಕ್ಕೆ ಟೈಮ್ ಸಿಕ್ಕಿದ್ರೆ ಮಾಡೋ ಎಲ್ಲ ಪ್ಲಾನ್ ಇದೆ. ನಮ್ಗೆ ಟೈಮ್ ಇಲ್ಲ, ಇರೋದು ಗಂಡ ಹೆಂಡತಿ ಇಬ್ರು, ಒಂದು ಚಿಕ್ಕ ಮಗು ಇರೋದ್ರಿಂದ 3 ಇಯರ್ಸ್ ಅಷ್ಟೇ. ಮತ್ತೆ ಅತ್ತೆ ಮಾವ, ಅತ್ತೆ ಮಾವ ಇದಾರೆ. ನಾವು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಬಿಸ್ನೆಸ್ ಸ್ವಲ್ಪ ಮನೆಯಿಂದ ದೂರ ಆಗಿದೆ, ಹಾಗಾಗಿ ನಮ್ದು ಡೇ ಅಂಡ್ ನೈಟ್ ಕೆಲಸ ಇರುತ್ತೆ. ಕೆಲವೊಂದ್ಸಲ ತುಂಬಾನೇ ಬರುತ್ತೆ, ತುಂಬಾ ಕೆಲಸ ಇದ್ದಾಗ ಎಷ್ಟೋ ಸಲ ನಾವು ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಹೋಗಿರೋದುಂಟು, ಆಮೇಲೆ ರಾತ್ರಿ 3 ಗಂಟೆಲ್ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡಿರೋದುಂಟು. ಹಾಗಾಗಿ ಲಾಂಗ್ ಆದ್ರೆ ಸ್ಟ್ರೆಸ್ ಆಗಿರ್ತೀವಿ, ರೋಡ್ ಕ್ರಾಸ್ ಮಾಡ್ಕೊಂಡು ತುಂಬಾ ಲಾಂಗ್ ಹೋಗೋದು ಸೇಫ್ ಅಲ್ಲ ಚಿಕ್ಕ ಮಗು ಇರೋದ್ರಿಂದ ಅಂತ ಅಲ್ಲೇ ಮನೆ ಮಾಡ್ಕೊಂಡು ಪಕ್ಕದಲ್ಲೇ ಇರೋದ್ರಿಂದ ಈಗ ನಾವೇ ಇಬ್ರು ಇರೋದು. ಒಂದ್ ಮಗು ಇದೆ, ಮಗು ಕೇರಿಂಗು ನೋಡ್ಬೇಕಲ್ಲ ಫಸ್ಟ್ ನಾವು. ಇಬ್ರು ಬ್ಯುಸಿ ಆಗಿರೋದ್ರಿಂದ ಮಗು ಕೇರಿಂಗು ನೋಡ್ಕೊಂಡು ಇಷ್ಟು ಮಾತ್ರ ಮಾಡಕ್ ಆಗ್ತಾ ಇದೆ ಸರ್ ಸದ್ಯಕ್ಕೆ. ಮಗು ಸ್ಕೂಲಿಗೆ ಹಾಕದ್ಮೇಲೆ ಸ್ವಲ್ಪ ಬೇರೆ ಬೇರೆ ಪ್ಲಾನ್ ಮಾಡೋಣ, ಬೇರೆ ಮಿಷಿನ್ ತರೋಣ ಅಂತೆಲ್ಲ ಅನ್ಕೊಂಡಿದೀವಿ, ನೋಡ್ಬೇಕು. ಈಗ ಇದರಲ್ಲಿ ಸ್ಕೂಲ್ ಕಾಲೇಜಸ್ ನ ಒಂದು ಬೈಂಡಿಂಗ್ ಕೆಲಸನೂ ಬರುತ್ತಾ ನಿಮಗೆ? ಸರ್ ಎಲ್ಲ ಬರುತ್ತೆ, ಸ್ಪೈರಲ್ ಬೈಂಡಿಂಗ್, ಆಮೇಲೆ ಪ್ರಾಜೆಕ್ಟ್ ವರ್ಕ್ ಇದೆಲ್ಲ ಬರುತ್ತೆ. ಪ್ರಾಸ್ಪೆಟಿಕ್ಸ್ ಬುಕ್ ಮಾಡ್ಕೊಡ್ತೀವಿ, ಆಮೇಲೆ ಈಗ ಯಾರಾದ್ರೂ ಥೀಸಿಸ್ ಬರ್ಕೊಡೋದು, ಥೀಸಿಸ್ ನ ಇದು ಮಾಡೋದು, ಬೈಂಡಿಂಗ್ ಮಾಡೋದು, ಬೈಂಡಿಂಗ್ ಎಲ್ಲ ಮಾಡ್ಕೊಡ್ತೀವಿ, ಆಮೇಲೆ ಬಿಲ್ಲಿಂಗ್ ಗಳು, ಬಿಲ್ ಬುಕ್ ಗಳನ್ನ ಮಾಡ್ಕೊಡ್ತೀವಿ. A to Z ಕೆಲಸ ನಡೆಯುತ್ತೆ ಸರ್ ನಮ್ಮ ಹತ್ರ ಎಲ್ಲಾ ತರದ್ದು. ಓಕೆ, ಇದು ಯಾವ ಒಂದು ತಂತ್ರಜ್ಞಾನ ಅಂತಂದ್ರೆ ಹೊಸ ತಂತ್ರಜ್ಞಾನ ಉಪಯೋಗಿಸ್ಕೊಂಡಿದ್ದೀರಾ ಈ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ, ಅಥವಾ ಮೊದ್ಲೇನು ಉಪಯೋಗಿಸ್ತಿದ್ರು ಅದನ್ನ ಇದೆ? ಆಫ್ಸೆಟ್ ಎಲ್ಲ ಹಳೆದೇ ಸರ್. ಈಗ ಫಸ್ಟ್ ಪ್ರಿಂಟಿಂಗ್ ಹೆಂಗಾಗ್ತಿತ್ತು ಅಂದ್ರೆ ಕೈಯಲ್ಲಿ ಎಳೆಯೋ ತರ ಸ್ಕ್ರೀನ್ ಪ್ರಿಂಟ್ ಅಂತ ಬರ್ತಿತ್ತು, ಅದರಿಂದ ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ಮಿಷಿನ್ ಬಂದಿದೆ, ಮಿಷಿನ್ ಅಲ್ಲಿ ಕೊಡ್ತಿದ್ದಾರೆ. ಇನ್ನೂ ಅಪ್ಡೇಟ್ ಆಗಿದಾರೇನೋ, ನಾವು ಸದ್ಯದಲ್ಲಿ ಮಾಮೂಲಿ ಮಿಷಿನ್ ಅಲ್ಲಿ ಆಪರೇಟ್ ಮಾಡ್ತಿದೀವಿ. ಸ್ಕ್ರೀನ್ ಪ್ರಿಂಟ್ ಈಗ ತುಂಬಾ ರೇರ್ ಆಗಿರೋದ್ರಿಂದ ಆಫ್ಸೆಟ್ ಮಿಷಿನ್ ಅಲ್ಲೇ ರನ್ ಮಾಡ್ತಿದೀವಿ. ಬ್ಯಾನರ್ಸ್ ಇನ್ನೇನು ಅಪ್ಡೇಟ್ ವರ್ಷನ್ಸ್ ಇರೋದು ಅದು, ಆಮೇಲೆ ಈಗ ರೀಸೆಂಟ್ ಆಗಿ ಡಿಜಿಟಲ್ ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ, ನಾವು ಸ್ವಲ್ಪ ಅಪ್ಡೇಟ್ ಆಗಿದೀವಿ ಅಷ್ಟೇನೆ. ನಮ್ದು ಹೋಬಳಿ ಆಗಿರೋದ್ರಿಂದ ತಾಲೂಕ್ ಮಟ್ಟದಲ್ಲಿ ಏನ್ ಮಾಡ್ಬೇಕು ಅದನ್ನ ಹೋಬಳಿನಲ್ಲೇ ಮಾಡ್ಕೊಂಡು ಮುಂದುವರಿಸ್ತಾ ಇದೀವಿ. ಮುಂದೆ ಒಂದು ಹೊಸ ಯೋಜನೆಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯೋಜನೆಗಳ ಬಗ್ಗೆ ಅಥವಾ ಮುಂದೆ ಇನ್ನು ಹೆಚ್ಚಿನ ಒಂದು ಇದರಲ್ಲೇನೆ ನಾವು ಅಭಿವೃದ್ಧಿ ಮಾಡ್ಬೇಕು, ಇದರಲ್ಲೇ ನಾವು ಕಂಡ್ಕೊಳ್ಬೇಕು ನಮ್ಮ ಜೀವನ ಅಂತ ಹೇಳುವುದಾದ್ರೆ? ಹೌದು ಸರ್, ಇದರಲ್ಲೇ ಇನ್ನೂ ತುಂಬಾ. ಈಗ ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ನಾವು ನೋಡೋದು, ನಾನು ಅಂದ್ರೆ ನಮ್ಮ ಹಸ್ಬೆಂಡಿಗೆ ಅದ್ರ ಪೂರ್ತಿ ಗೊತ್ತು. ನಾನು ಮದ್ವೆ ಆಗೋದ್ಮೇಲೆ ಒಬ್ಬ ಗೃಹಿಣಿಯಾಗಿ ಒಂದ್ ಮಗುಗೆ ತಾಯಿಯಾಗಿ ಎಲ್ಲದನ್ನು ನಡೆಸ್ಕೊಂಡು ಇಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ. ಇದ್ರ ಒಳಗಡೆ ನಾವು ಸ್ವಲ್ಪ ಫ್ರೀ ಆಗಿ ಮಗು ಒಂದು ಸ್ಕೂಲಿಗೆ ಕಳ್ಸದ್ಮೇಲೆ, ನಾವು ಸ್ವಲ್ಪ ಫ್ರೀ ಆದ್ಮೇಲೆ ಅದ್ರ ಒಳಗಡೆ ಸೇರ್ಕೊಂಡು ಇನ್ನು ನಮಗೆ ಹೋಬಳಿ ತಾಲೂಕಲ್ಲಿ ಯಾರು ಏನ್ ಮಾಡಿಲ್ಲ ಅದನ್ನ ಮತ್ತೆ ಮಿಷಿನ್ಗಳು ಹಾಕಿ ಜನಕ್ಕೆ ಸರ್ವಿಸ್ ಕೊಡ್ಬೇಕು ಅನ್ನೋದು ತುಂಬಾ ಇದೆ ಸರ್. ನನ್ಗೂ ಇದೆ, ನನ್ನ ಹಸ್ಬೆಂಡ್ಗೂ ತುಂಬಾ ಇದೆ. ಆ ತರ ಪ್ಲಾನಿಂಗ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ನೋಡ್ಬೇಕು ಇನ್ನೊಂದು 2-3 ಮಂತ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕು. ಇದ್ರ ಜೊತೆಗೆ ಈಗ ಕೃಷಿ ಜಮೀನು ಹೊಂದಿದ್ರೆ ಇದಕ್ಕೆ ಬೇಕಾಗತ್ತ ಒಂದು ಮೂಲ ಗೊಬ್ಬರ, ಸಗಣಿ ಗೊಬ್ಬರದ ಬಗ್ಗೆ ಮನೆಯಲ್ಲಿ ಜಾನುವಾರುಗಳು ಏನಾದ್ರೂ ಸಾಕ್ತಾ ಇದ್ದೀರಾ? ಇಲ್ಲ ಸರ್, ಜಾನುವಾರು ಮಾಡಿ ಬಿಡ್ಬೇಕು, ನಮ್ದೇ ಜಮೀನು ಇರೋದ್ರಿಂದ ಅಲ್ಲೇನೆ ಜಾನುವಾರು ಮಾಡಿ ಅದರ ಒಂದು ಫ್ಯಾಮಿಲಿ ಕರ್ಕೊಂಡ್ಬಂದು ಬಿಡ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇತ್ತು. ಹಾಗಾಗಿ ಹುಡುಕ್ತಾ ಇದೀವಿ, ನಮಗೆ ರಾಸಾಯನಿಕ ರಸಗೊಬ್ಬರಗಳಿಂದನೇ ನಾವು ತಯಾರಿಸಬೇಕು ಅಂತ ತುಂಬಾ ಇದರಲ್ಲಿದೆ. ಹಾಗಾಗಿ ದನದ ಗೊಬ್ಬರ ಅದು ತುಂಬಾ ಯೂಸ್ಫುಲ್ ಅಲ್ಲ ಸರ್, ಪ್ರತಿಯೊಂದಕ್ಕೂ ನಾವೇ ಬೆಳ್ಕೊಂಡು. ಯಾಕೆಂದ್ರೆ ಬರ್ತಾ ಎಲ್ಲಾ ರೇಟ್ಗಳು ಎಷ್ಟು ಅಪ್ಡೇಟ್ ಆಗಿದಾವೆ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿಂದ ಜಮೀನ್ ಮಾಡ್ಕೊಂತ ಬಂದಾಗ ಇದ್ದಿದ್ ರೇಟ್ನು ಈಗ ನಾವು ನೋಡ್ತಿರೋ ರೇಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ. ಹಾಗಾಗಿ ಈಗ ನಾವೇ ಮಾಡೋಣ ಅಂತಿದೀವಿ, ಅದಕ್ಕೆ ಒಂದ್ ಫ್ಯಾಮಿಲಿ ನೋಡೋಣ ತೋಟ ಮತ್ತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಅಂತ ಅನ್ಕೊಂಡಿದೀವಿ. ಸಿಕ್ಕಿದ್ರೆ ಶೋರ್ ಸರ್, ಒಂದು ನಾಲ್ಕೈದು ಹಸು ಕಟ್ಟೋಣ ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೀವಿ. ಈಗ ನಿಮ್ಮ ಒಂದು ಹಿನ್ನೆಲೆ ಬಂದ್ರೆ, ನೀವು ಪ್ರವಾಸೋದ್ಯಮದ ಒಂದು ಪದವಿ ಪಡೆದಿದ್ದೀರಾ, ಇದನ್ನೇ ನೀವು ಕೃಷಿ ಜಮೀನ ಅಳವಡಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಯಾಕೆ ಇಕೋ ಟೂರಿಸಂ ಅಂತ ಹೇಳಿ ಮಾಡ್ತಾವ್ರೆ, ಅಗ್ರಿ ಟೂರಿಸಂ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನಾದ್ರೂ ಮಾಡಬಹುದು ಸರ್? ಅದೇ ನಾನು ಇನ್ನು ಏನ್ 5 ಇಯರ್ಸ್ ಆಗಿದೆ ಅಷ್ಟೇ, ನನ್ ಮ್ಯಾರೇಜ್ ಆಗಿ ಸ್ವಲ್ಪ ಟೈಮ್ ತಗೋಬೇಕಲ್ಲ. ಈಗ ನನ್ನ ಹಸ್ಬೆಂಡ್ ಗೆ ತಕ್ಷಣ ನಾನ್ ಬಿಟ್ಟು ಹೊರಗಡೆ ಬಂದ ಅವ್ರೊಬ್ರು ಕೈಲೂ ಮಾಡಕ್ಕಾಗಲ್ಲ, ಡಿಪೆಂಡ್ ಆಗಿದ್ದಾರೆ. ಸೊ ಅಲ್ಲಿಗೆ ಲೇಬರ್ ಸಿಗ್ಬೇಕು. ಈಗ ಜಮೀನಿಗೆ ನಾನ್ ಮಾಡ್ತಿದೀನಿ ಅಂತಂದಾಗ ನನ್ ಜೊತೆ ಸಪೋರ್ಟ್ ಇವಾಗ ನಿಲ್ಲಕ್ಕೆ ಲೇಬರ್ಸ್ ಗಳ್ಬೇಕು, ಅದನ್ನೆಲ್ಲ ನೋಡ್ಕೊಂಡು ಪ್ಲಾನ್ ಇದೆ ಸರ್. ಟೈಮ್ ಬೇಕಾಯ್ತದೆ, ಯಾಕಂತಂತಂದ್ರೆ ಈ ಒಂದು ಬೀರೂರು ಬೆಂಗಳೂರಿಂದ ಏನು ನಮ್ಮ ಸಾಫ್ಟ್ವೇರ್ ಉದ್ಯೋಗಗಳಿದ್ದಾರೆ, ಐಟಿ ಬಿಟಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವಾರದ ಒಂದು ಕಟ್ಟ ಕಡೆಯ ದಿನಗಳಲ್ಲಿ ಅವರು ಬೆಂಗಳೂರು ಬಿಟ್ಟು ಈ ಕಡೆನೆ ಶಿವಮೊಗ್ಗ ಜಿಲ್ಲೆಯಾಗಿರ್ಲಿ, ಚಿಕ್ಕಮಗಳೂರು ಜಿಲ್ಲೆಯಾಗಿರ್ಲಿ, ಬೇರೆ ಒಂದು ಪ್ರದೇಶ, ಈ ಒಂದು ದಕ್ಷಿಣ ಕರ್ನಾಟಕದ ಒಂದು ಪ್ರದೇಶದಲ್ಲಿ ತಮ್ಮ ಒಂದು ಚಾರಣಕ್ಕಾಗಿ ಅಥವಾ ತಮ್ಮ ಒಂದು ಬಿಡುವಿನ ಸಮಯವನ್ನು ಪ್ರಶಾಂತ ಒಂದು ರೀತಿಯಲ್ಲಿ ಕಳೆಯೋದಕ್ಕೋಸ್ಕರ ಬರ್ತಾರೆ. ಆ ಒಂದು ವಿಚಾರವಾಗಿ ನಾನು ನಿಮಗೆ ಈ ಪ್ರಶ್ನೆ ಕೇಳಿದೆ. ಇದು ಒಳ್ಳೆಯದೇ, ಒಂದು ಈ ತರದ ಒಂದು ಚಟುವಟಿಕೆಗಳು ಮಾಡಿದ್ರೆ ತುಂಬಾನೇ ಒಂದು ಅನುಕೂಲ ಆಗುತ್ತೆ, ತುಂಬಾ ಒಂದು ಅವರಿಗೂ ಕೂಡ ಅನುಕೂಲ ಆಗುತ್ತೆ, ನಿಮಗೂ ಒಂದು ಆದಾಯದ ಮೂಲ ಕೂಡ ಸಿಗುತ್ತೆ ಇದರಿಂದ. ಹೌದು ಸರ್. ಒಟ್ಟಾರೆಯಾಗಿ ಈ ಒಂದು ಕೃಷಿ ಜೀವನದ ಜೊತೆಗೆ ತಾವು ಏನು ಸ್ವಯಂ ಉದ್ಯೋಗ, ಪ್ರಿಂಟಿಂಗ್ ಪ್ರೆಸ್ ನ ಒಂದು ಉದ್ಯೋಗ ಸಣ್ಣದಾಗಿ ಆರಂಭ ಮಾಡಿದ್ದೀರಾ, ಕೇಳುವರಿಗೆ ಗೃಹಿಣಿಯರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಕುರಿತು? ಅಂದ್ರೆ ಎಲ್ಲಾರು ಎಲ್ಲಾರ ತರನು ಇರೋದಿಲ್ಲ. ಈಗ ಮನೆಗಳಲ್ಲಿ ಕೆಲಸ ಇರುತ್ತೆ ಹೆಣ್ಮಕ್ಳುಗಳಿಗೆ, ಕಾಮನ್ ಆಗಿ ಇರುತ್ತೆ. ಕೆಲವೊಬ್ರು ನಾವ್ ಅಷ್ಟೇ ಮಾಡ್ಕೊಂಡು ಹೋಗೋದು, ನಮ್ ಕೈಲಿ ಅಷ್ಟೇ ಆಗೋದು ಅಂತಾರೆ. ಕೆಲವೊಬ್ರು ಇಲ್ಲ, ನಾನು ಅಡಿಷನಲ್ ಏನಾದ್ರೂ ಮಾಡ್ಬೇಕು, ಕಲಿಬೇಕು ಅಂತ ಅನ್ನೋರು ಇರ್ತಾರೆ. ಆದಷ್ಟು ಟೈಮ್ನ ವೇಸ್ಟ್ ಮಾಡಬೇಡಿ, ನಂಗೆ ಗೊತ್ತಿರೋ ಹಂಗೆ ಕಳ್ದೋಗಿರೋ ಟೈಮ್ ಮತ್ತೆ ಬರೋದಿಲ್ಲ. ನಾವು ಅಂತ ಒಂದ್ ಇದೀವಿ ಅಂದಾಗ ನಮ್ಮ ಒಳಗಡೆ ಏನೋ ಒಂದ್ ಕಲೆ ಇರುತ್ತೆ. ಇರುತ್ತೆ, ಪ್ರತಿಯೊಬ್ಬ ಒಂದು ಇಂಡಿವಿಜುವಲಿಟಿ, ಅವ್ರದೇ ಆದಂತ ಒಂದು ಕಲೆ, ಅವ್ರದೇ ಆದಂತ ಒಂದು ವ್ಯಕ್ತಿತ್ವ, ಅವ್ರದೇ ಆದಂತ ಒಂದು ಗುಣಧರ್ಮ ಇದ್ದೇ ಇರುತ್ತೆ. ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ಅದನ್ನ ಹೊರಗ್ ತರಬೇಕು. ತಂದ್ರೆ ಅವಾಗ ನಮಗೆ ಅನ್ಸುತ್ತೆ ಅದು ಸ್ವಲ್ಪ ರೂಢಿಗೆ ಬರೋವರ್ಗುನು ಕಷ್ಟ ಅಂತ ಅನ್ನಿಸ್ಬಹುದು. ಯಾಕೆಂದ್ರೆ ಫ್ಯಾಮಿಲಿಗೆ ಹೊಂದ್ಕೊಂಡು ಆ ಕೆಲಸದಲ್ಲೇ ಸೀಮಿತವಾಗಿರೋದ್ರಿಂದ ಸ್ವಲ್ಪ ಆಚೆ ಬರೋದಕ್ಕೆ ಸ್ವಲ್ಪ ಬಂದು ಅದನ್ನ ಮಾಡ್ಲಿಕ್ಕೆ ಟೈಮ್ ಬೇಕಾಗತ್ತೆ. ಆಮೇಲೆ ನಮ್ಗುನು ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಬೇಕು ಅದಕ್ಕೆ. ಈಗ ಇದನ್ ಜೊತೆ ಅದನ್ನ ಮ್ಯಾನೇಜ್ ಮಾಡ್ಬೇಕು, ಒಂದನ್ ಮಾಡಕ್ ಆಗೋದಿಲ್ಲ ಅಲ್ವಾ. ಪ್ಲಸ್ ಇದ್ರ ಜೊತೆ ಮ್ಯಾನೇಜ್ ಮಾಡೋದ್ರಿಂದ ಏನೋ ಒಂದ್ ಕಡೆ ಇರತ್ತೆ, ಏನೋ ಒಂದ್ ಕಡೆ ಮಾಡಿ. ಈಗ ಆದಾಯಕ್ಕೆ ಆದಾಯ ಒಂದು ಇಂಪಾರ್ಟೆಂಟ್ ಏನೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಹೆಣ್ಮಕ್ಳು ಅವ್ರವ್ರು ಸ್ವ ಮಾಡ್ಕೊಳೋದ್ರಿಂದ ಎಷ್ಟೋ ನಮ್ಮ ಸ್ವಂತ ದುಡಿಮೆನಲ್ಲಿ ನಾವು ಮಾಡ್ತೀವಿ ಅನ್ನೋದೊಂದ್ ಇರತ್ತೆ ಹೆಣ್ಮಕ್ಳುಗಳಿಗೆ. ಈಗ ಎಲ್ಲದಕ್ಕೂ ಅವ್ರ ಹತ್ರ ಅವ್ರು ಕೊಡೋದ್ಲ ಅಂತ ಹೇಳೋದಿಲ್ಲ, ಆದ್ರೂ ಪ್ರತಿ ಸಲನು ಕೇಳ್ಬೇಕು ಅಂತಂದಾಗ. ಈಗ ಹೆಣ್ಮಕ್ಳು ಖರ್ಚುಗಳು ನಿಮ್ಗೆ ಗೊತ್ತಿರೋಂಗೆ ತುಂಬಾ ಇರ್ತವೆ, ಮಕ್ಳು ಖರ್ಚನ್ನು ನೋಡ್ತಾರೆ, ಹೆಣ್ಮಕ್ಳು ಖರ್ಚುಗಳು ಇರ್ತವೆ. ಅಟ್ ಲೀಸ್ಟ್ ಅವ್ರಿಗೆ ಎಷ್ಟು ಅವ್ರ ಕೆಪಾಸಿಟಿ ನಾವಿಷ್ಟು ಮಾಡ್ಬೋದು ಅನ್ನೋ ತನಕ ಟ್ರೈ ಮಾಡುದು. ಒಂದ್ ಸಲ ಒಂದು ನಾನ್ ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಹೋಗ್ತಾ ಇರ್ತಾರೆ ಸರ್, ಅದು ತಿರುಗ್ ನೋಡೋ ಅಷ್ಟೊತ್ತಿಗೆ ಅವ್ರು ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಆದ್ರೆ ನಾವು ಮಾಡ್ಬೇಕು ಅನ್ನೋದೊಂದಿರ್ಬೇಕು. ದಯವಿಟ್ಟು ಎಲ್ಲಾ ಮಹಿಳೆಯವ್ರಿಗೂ ಹೇಳೋದು ಇದೊಂದು ನನ್ನ ಕಡೆಯಿಂದ, ಏನಾರು ಅನ್ಕೊಂಡಿದ್ರೆ ಏನಾರು ಆಗ್ತಿದ್ರೆ ಮಾಡ್ತೀವಿ ಅನ್ನೋದ್ಕಿಂತ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ, ನಿಮ್ಮಿಂದ ಒಂದು ಇನ್ಸ್ಪಿರೇಷನ್, ನಿಮ್ಮಿಂದ ಒಂದು ಮೋಟಿವೇಶನ್, ನಿಮ್ಮಿಂದ ಒಂದು ಅವರು ಇನ್ನು ಮುಂದೆ ಒಂದು ನಿಮ್ಮ ಹಾಗೆ ನಿಮ್ಮ ತರದೇ ಇರ್ತಕ್ಕಂತ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡು ಮುಂದುವರಿಯುವುದಾದ್ರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡಿ. 8073 24 65 18. ದಯವಿಟ್ಟು ಯಾರು ಏನಾದ್ರು ಅನ್ಕೊಂಡಿದ್ರೆ ಅಥವಾ ಅವರ ಸಮಸ್ಯೆಗೆ ನಾನು ಬಗೆಹರಿಸ್ತೀನಿ ಅಂತ ಅವ್ರಿಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು. ಒಳ್ಳೇದು ಶ್ರುತಿ ಬಿಸಿ ಅವರೇ, ಇದುವರೆಗೆ ತಾವು ತಮ್ಮ ಒಂದು ಕೃಷಿ ಸ್ವಯಂ ಉದ್ಯೋಗದ ಜೊತೆಗೆ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರಿಗೆ ಭದ್ರಾವತಿ ಆಕಾಶವಾಣಿ ಮೂಲಕ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಜ್ಯೋತಿ ಸ್ವಯಂ ಉದ್ಯೋಗ ನಿರ್ವಹಣೆ ಈ ಕುರಿತು ಬೀರೂರಿನ ರೈತ ಮಹಿಳೆ ಶ್ರೀಮತಿ ಶ್ರುತಿ ಬಿಸಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ಕಡೂರು ತಾಲೂಕು ಬೆಳುವಾಲದ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದಿಂದ ಹಟ್ಟಿಪದ. ಯಾಕಮ್ಮಾಯಿ ಮನೆಗೆ ತೋರಣವ ಕಟ್ಟೈತೆ, ಜಂತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಜಂತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಜಂತಕ್ಕೆ ಜಾಜಿ ಬೀಡ ಶೈತೆ ಸ್ರೋಬದಿಂದ, ಅಳು ಬಂದವೇ ಅಣ್ಣ ಕೊನೆ ಮರುಬಾಳೆ ಅಣ್ಣ, ಅಳು ಬಂದವೆ ನಾರಿ ಮಾಡಲಿಗೆ ಶೋಭದಿಂದ, ನಾರಿ ಮಾಡಲಿಗೆ ಶೋಭದಿಂದ, ಅಳು ಬಂದ ಅಣು ಬಂದವೇ ಅಣ್ಣ ಕೊನೆ ಮರ ಕೀರ್ತಾಳೆ ಅಣ್ಣ, ಅಣು ಬಂದವೆ ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ಬಂದವೆ ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ನಿಸ್ತ್ರೇ ಮಾಡಲಿಗೆ ಶೋಭದಿಂದ, ಬಂದವೇ ನಿಲಸಿ ನರಿ ಒಣದಾಗೆ ವಾರಣದಲ್ಲಿ